ಅಪಾರ ಮಹಿಮಾ ತಾಯಿ ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ತಾಯಿ ಮಹಿಮಾ ಕಿಂವದನೀಯ ತಾಯಿ ಮಹಿಮಾ ಕಿಂವದನೀಯ ತಾಯಿ ಮಹಿಮಾ ಕಿಂವದನೀಯ ಗುರು ಮಹಿಮಾ ಕಿಂವದನೀಯ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ತಾಯಿ ಮಹಿಮಾ ಅನೋರಣೀಯ ಗುರು ಮಹಿಮಾ ಅನೋರಣೀಯ ಗುರು ಮಹಿಮಾ ಮಹತೋಮಯ ತಾಯಿ ಮಹಿಮಾ ಮಹತೋಮಯ ತಾಯಿ ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ತಾಯಿ ಮಹಿಮಾ ಅಜ್ಞಾನನಾಥ ಗುರು ಮಹಿಮಾ ಅಜ್ಞಾನನಾಥ ಗುರು ಮಹಿಮಾ ಸುಜ್ಞಾನದಾಯಕ ತಾಯಿ ಮಹಿಮಾ ಸುಜ್ಞಾನದಾಯಕ ತಾಯಿ ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ತಾಯಿ ಮಹಿಮಾ ಸಚಿದಾನಂದ ಗುರು ಮಹಿಮಾ ಸಚಿದಾನಂದ ಗುರು ಮಹಿಮಾ ಭಾವಯೇ ಮನ ತಾಯಿ ಮಹಿಮಾ ಭಾವಯೇ ಮನ ತಾಯಿ ಮಹಿಮಾ